ಹರುಷ ಮೂಡಿತು, ಕವಿತೆ ಹಾಡಿತು. ನಗುವಾಗ ಹೂ ಬಿರಿದಾಗ ಸೊಬಗಿನಲ್ಲಿ ಈ ತಂಪು ಗಾಳಿಯಲ್ಲಿ ನಾನಿನ್ನ ಸ್ನೇಹದಲ್ಲಿ ಆನಂದ ಕಂಡೆನು. ಗಂಗೆಯಲ್ಲಿ ಸುಖದಿಂದ ಕೇಳಿ ತೇಳಿ ಎಂದೆಂದು ಹೀಗೆ ಸೇರಿ ಈ ಬದುಕು ಸಾಗಲಿ. ಹೂ ಬಿರಿದಾಗ